ಪ್ರೀತಿ. ಕಿಸಾನ್ ವಾಣಿ ಕಾರ್ಯಕ್ರಮ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ. ಅತ್ಯಧಿಕ ಇಳುವರಿ ಆರ್ಸಿಎಫ್ ನ ಸುಫಲ 15 15 15. ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತ್ ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಅಡಿಕೆಯಲ್ಲಿ ಎಲೆ ಚುಕ್ಕಿ ರೋಗದ ನಿಯಂತ್ರಣ, ಈ ಕುರಿತು ಶಿವಮೊಗ್ಗದ ಅಡಿಕೆ ಸಂಶೋಧನಾ ಕೇಂದ್ರದ ವಿಜ್ಞಾನಿಯಾದ ಡಾ ನಾಗರಾಜಪ್ಪ ಅಡಿವೆಪ್ಪರ್ ಇವರಿಂದ ಮಾಹಿತಿ. ಎಲೆ ಚುಕ್ಕಿ ರೋಗವನ್ನು ಹೇಗೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಶಿವಮೊಗ್ಗ ಜಿಲ್ಲೆ ಅಡಿಕೆಗೆ ಬಹಳ ಫೇಮಸ್, ಬಹುಮುಖ್ಯವಾದಂತಹ ಒಂದು ಪ್ಲಾಂಟೇಶನ್ ಬೆಳೆ. ಆಮೇಲೆ ನಮ್ಮ ರಾಜ್ಯದಲ್ಲಿ 611,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಅಡಿಕೆ 840,000 ಟನ್ನಷ್ಟು ಉತ್ಪಾದನೆ ಆಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 100,000 ಹೆಕ್ಟರ್ಕ್ಕಿಂತ ಜಾಸ್ತಿ ಪ್ರದೇಶದಲ್ಲಿ ಅಡಿಕೆ ಕೃಷಿಯಲ್ಲಿದೆ. ಕೇವಲ 10 ವರ್ಷಗಳಲ್ಲಿ ಅಡಿಕೆಯ ಕ್ಷೇತ್ರ 80%ನಷ್ಟು ಜಾಸ್ತಿ ಆಗಿದೆ. ಆಮೇಲೆ ಯಾಕೆ ಜಾಸ್ತಿ ಆಗಿದೆ ಅಲ್ಲಿ ತಮಗೆಲ್ಲ ಗೊತ್ತಿದೆ. ಅತಿ ಹೆಚ್ಚು ಆದಾಯ ಕೊಡುತ್ತಿರುವಂತಹ ಬೆಳೆ, ಕಡಿಮೆ ಕೂಲಿ ಕಾರ್ಮಿಕರ ಸಮಸ್ಯೆ, ಹೀಗೆ ಅನೇಕ ಲಾಭಗಳು ಇದಾವೆ, ನಷ್ಟಗಳು ಇದಾವೆ. ಒಂದು ನಿರಂತರ ಆದಾಯ, ಆಮೇಲೆ ವರ್ಷಕ್ಕೆ ಒಂದ್ಸಲ ಎರಡ್ ಸಲ ಕೊಯ್ಲು ಮಾಡಿದ್ರೆ ಮುಗಿದೋಗುತ್ತೆ, ತದನಂತರದಲ್ಲಿ ಅಷ್ಟೇನು ಸಮಸ್ಯೆಗಳಿಲ್ಲ, ಮತ್ತೆ ಇಳುವರಿನೂ ಸಾಕಷ್ಟು ಕುಂಠಿತ ಆಗ್ತಾ ಇದೆ. ಮತ್ತೆ ಯಾಕೆ ಈ ರೋಗ ಬರ್ತಾ ಇದೆ? ಮೊದಲೇನಿತ್ತು, ಸ್ವಲ್ಪ ಪ್ರಮಾಣದಲ್ಲಿ ಇತ್ತು, ಚುಕ್ಕೆಗಳು ಕಾಣಿಸ್ತಾ ಇದ್ದು ಆರ್ಥಿಕವಾಗಿ ನಷ್ಟವನ್ನ ಮಾಡ್ತಾ ಇರಲಿಲ್ಲ. ಯಾವಾಗ ನಮಗೆ ಅಡಿಕೆ ಇಳುವರಿ ಕಡಿಮೆ ಆಗ್ತದೆ, ಹೆಡೆಗಳು ಒಣಗ್ತವೆ, ಗೊಂಚಲುಗಳು ಒಣಗ್ತವೆ, ಆವಾಗ ಅದರದ್ದು ಸಮಸ್ಯೆ ಅರ್ಥ ಆಗ್ತದೆ. ಅದೇ ತೆರನಾಗಿ ಇದು ವ್ಯಾಪಕವಾಗಿ ಆಯ್ತು ಕಳೆದ ಒಂದು 3-4 ವರ್ಷದಿಂದ. ಯಾಕಪ್ಪ ಅಂತಂದ್ರೆ ನೋಡಿ, ಕಡಿಮೆ ಉಷ್ಣಾಂಶ, ತಮ್ಗೆಲ್ಲ ಗೊತ್ತಿದೆ ಕಳೆದ 5 ವರ್ಷದಿಂದ ಸಾಕಷ್ಟು ಮಳೆ ಆಯ್ತು. ಈ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಏನಾಗ್ತೈತೆ, ತಾಪಮಾನ ಕಡಿಮೆ ಆಯ್ತು, ಮತ್ತೆ ಭೂಮಿಯ ಎಲ್ಲ ಅಂಶಗಳು, ಮೇಲ್ಪದರ ಪೋಷಕಾಂಶಗಳು, ಉತ್ತಮ ಗುಣಮಟ್ಟದ ಪೋಷಕಾಂಶಗಳು ಕೊಚ್ಚಿ ಹೋಗ್ತಾ ಇದ್ದು. ಹಾಗಾಗಿ ನಮಗೆ ಯಾವುದೇ ತರಹದ ಇದಕ್ಕೆ ಔಷಧಿಗಳು ಇದಾವೆ ಇಲ್ಲ ಅಂತಲ್ಲ, ಎಲ್ಲ ಔಷಧಿಗಳು ಇದ್ರೂ ಸಹಿತ ನಾವು ಅದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ, ಸಿಂಪರಣೆ ಮಾಡಲಿಕ್ಕೆ ಆಗ್ಲಿಲ್ಲ. ಅದು ನಿಮ್ಗೆ ಹೊಸನಗರ ಸಾಗರದ ಕೆಲವು ಭಾಗಗಳು ಯಾರು ರೈತರಿದ್ರೆ ಅದು ಹೆಚ್ಚು ಗಮನದಲ್ಲಿರ್ತದೆ. ನೋಡಿ, ಅನೇಕ ರೋಗಕಾರಕಗಳು, ಇದು ಒಂದು ಫಂಗೈ, ಸಿಲಿಂಡರ್ನಿಂದ ಬರುವಂತದ್ದು. 3 ಸಿಲಿಂಡರ್ ಮುಖ್ಯ ಇದಕ್ಕೆ, ಕೊಲೆಟ್ರಿಕಮ್ ಅಂತಿದೆ, ಫೆಲೋಸ್ಟಿಕ್ಟಾ ಅಂತಿದೆ, ಮತ್ತು ಪಿಸ್ಟಲೋಸಿಯ. 3 ಎಲೆ ಚುಕ್ಕೆ ರೋಗವನ್ನು ಹೇಗೆ ಹತೋಟಿ ಮಾಡುತ್ತೆ? ಮತ್ತೆ ಏನು ಲಕ್ಷಣಗಳು? ತಮಗೆ ಹೇಳಿದ ಹಾಗೆ ಸಿಲಿಂಡ್ರಗಳು, ಚುಕ್ಕೆಗಳು ಕಾಣಿಸ್ಕೊಳ್ತಾವೆ, ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ತದನಂತರದಲ್ಲಿ ಆ ಚುಕ್ಕೆ ಅಗಲ ಆಗ್ತಾ ಎಲೆಗಳಿಗೆಲ್ಲ ಆವರಿಸಿಕೊಳ್ತದೆ, ಎಲೆಗಳು ಒಣಗ್ತಾ ಹೋಗ್ತವೆ, ಎಲೆಗಳು ಮುಂಭಾಗದಿಂದ ಒಣಗ್ತಾ ಬರ್ತವೆ. ಮೊದಲೇನಿತ್ತು, ಮೇಲ್ಭಾಗದ ಹೆಡೆಗಳು ಒಣಗ್ತಾ ಇದ್ವು, ಇತ್ತೀಚೆಗೆ ಕೆಳಭಾಗದ ಹೆಡೆಗಳಲ್ಲಿ ಸಹಿತ ಈ ಒಂದು ಚಿಹ್ನೆಗಳನ್ನ ಕಾಣಿಸ್ತಾ ಇದ್ವಿ. ಮತ್ತೆ ಈ ಗೊಂಚಲುಗಳು ಸಹಿತ ಒಣಗ್ತವೆ. ಹಾಗೆ ಬಹಳಷ್ಟು, ಎಷ್ಟು ವ್ಯಾಪಕವಾಗಿ ಆಗಿದೆ ಅಂದ್ರೆ, ಈ ರೋಗವನ್ನ ಹತೋಟಿ ತರಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೀತಾ ಇದಾವೆ. ನಾನು ಹೇಳಿದ ಕಾರಣಗಳು ಏನೇನಾಗಿದೆ ಅಂತ, ಮತ್ತೆ ಗರಿಗಳು ತುದಿಯಿಂದ ಒಣಗ್ಲಿಕ್ಕೆ ಪ್ರಾರಂಭ ಆಗ್ತವೆ. ಇನ್ನೊಂದು ಪೊಟ್ಯಾಶ್ ಡೆಫಿಷಿಯನ್ಸಿ ಅಂದ್ರೆ ಪೊಟ್ಯಾಶ್ನ ಕೊರತೆ ಆದಾಗೂ ಒಣಗ್ತಾ ಬರ್ತದೆ. ಆದ್ರೆ ಅದಕ್ಕೂ ಇದಕ್ಕೂ ಸಾಕಷ್ಟು ಭಿನ್ನತೆ ಇದೆ. ಮತ್ತೆ ಫಿಲಸ್ಟಿಕ್ ಸೊರೆಗಳು ಮೇಲ್ಭಾಗದಲ್ಲಿ ದೊಡ್ಡ ಗಾತ್ರದ ಕಂದು ಮತ್ತು ಕಪ್ಪು ಬಣ್ಣದ ಚುಕ್ಕೆಗಳಿರ್ತವೆ. ಮತ್ತೆ ಚುಕ್ಕೆಗಳು ಕೆಳಗಿನ ಎಲೆಗಳಿಂದ ಪ್ರಾರಂಭವಾಗಿ ಶೀಘ್ರವಾಗಿ ಮೇಲ್ಭಾಗದ ಎಲೆಗಳಿಗೂ ಇದು ಆವರಿಸಿಕೊಳ್ಳುವಂತ ಸನ್ನಿವೇಶ ಇರ್ತದೆ. ಹೆಚ್ಚು ಹೆಚ್ಚು ಮಳೆ, ಹೆಚ್ಚು ಆರ್ದ್ರತೆ, ಏನು ನಮ್ಗೆ ಈ ಕ್ರಮಗಳನ್ನು ಕೈಕೊಳ್ಳದೆ ಇರುವಂತ ಸನ್ನಿವೇಶದಲ್ಲಿ, ಆಮೇಲೆ ಈ ಸಣ್ಣ ಚುಕ್ಕೆಗಳೆಲ್ಲ ಅಗಲಾಗಿ ಅಗಲಾಗಿ ಎಲೆಗಳು ಸಂಪೂರ್ಣವಾಗಿ ಒಣಗ್ತಾ ಹೋಗ್ತವೆ. ಆವಾಗ ಏನಾಗ್ತದೆ, ಸಾಮಾನ್ಯವಾಗಿ ಚೆನ್ನಾಗಿ ಎಲೆ ಇದ್ರೆ ನಿಮ್ಗೆ ಕೊನೆಗಳು ಚೆನ್ನಾಗಿ ಬರ್ತದೆ. ಎಲೆಗಳೇ ಚೆನ್ನಾಗಿಲ್ಲ, ಆಹಾರ ತಯಾರಾಗುವುದಲ್ಲೇ ಅದ್ರ ಬಾಯಲ್ಲೇ ಆಹಾರ. ಆಹಾರ ತಯಾರಾಗ್ಲಿಲ್ಲ ಅಂದ್ರೆ ಎಲ್ಲವೂ ತೊಂದರೆಯನ್ನ ಅನುಭವಿಸ್ತೇವೆ. ಮತ್ತೆ ಇದು ನೋಡಿ, ಇನ್ನೊಂದು ಆರ್ಗನಿಸಮ್, ಇನ್ನೊಂದು ರೋಗ, ಇದು ಬೇರೆ ಶಿಲೀಂಧ್ರ. ಇದು ಸಣ್ಣ ಚುಕ್ಕೆಯಾಗಿ ಅಗಲ ಅಗಲ ಆಗ್ತಾ ಇದೆ. ಇದು ಈ ಒಣ ಪ್ರದೇಶಗಳಲ್ಲಿ ಜಾಸ್ತಿ ಕಾಣಿಸ್ತದೆ. ನಿಮ್ಗೆ ಈ ರೋಗ ಜಾಸ್ತಿ ನಮ್ಮಲ್ಲಿ ಕಂಡು ಬರೋದು ಸಾಗರದ ಭಾಗಗಳು, ತುಮ್ರಿ, ಕುದ್ರೂರು ಆ ಭಾಗಗಳಲ್ಲಿ, ಮತ್ತೆ ಹೊಸನಗರ, ನೆಟ್ಟೂರು, ಮರಾಠಿ ಕ್ಯಾಂಪ್ ಆ ಭಾಗಗಳಲ್ಲಿ, ತೀರ್ಥಹಳ್ಳಿ, ಆಗುಂಬೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ. ಭದ್ರಾವತಿ, ಶಿವಮೊಗ್ಗ ಅಷ್ಟು ವ್ಯಾಪಕವಾಗಿಲ್ಲ. ಇದೆ, ಚುಕ್ಕೆಗಳಿದಾವೆ, ಆದ್ರೆ ಅಷ್ಟು ವ್ಯಾಪಕವಾಗಿಲ್ಲ. ಅಷ್ಟೊಂದು ಏನು ಸಮಸ್ಯೆಗಳಿದೆಯಲ್ಲ, ಅಷ್ಟು ಸಮಸ್ಯೆಗಳು ಈ ಭಾಗದ ಜನರಿಗೆ ಆಗಿಲ್ಲ. ಈವನ್ ಚನ್ನಗಿರಿ, ಭದ್ರಾವತಿ, ಆಮೇಲೆ ದಾವಣಗೆರೆ, ಚಿತ್ರದುರ್ಗ, ಅಲ್ಲಿನೂ ರೋಗದ ಲಕ್ಷಣ ಚಿಕ್ಕ ಚುಕ್ಕೆಗಳಿದೆ, ಆದ್ರೆ ಅಲ್ಲಿ 5% ಜಾಸ್ತಿ ಇಲ್ಲ. ಮತ್ತೆ ನಾನು ಈಗ ತಾನೇ ಹೇಳಿದೆ ನಿಮ್ಗೆ, ತೇವಭರಿತವಾದಂತ ಬಿಸಿಲಿನ ವಾತಾವರಣ, ಸ್ವಲ್ಪ ಮಳೆ ಬರೋದು, ಮತ್ತೆ ಸ್ವಲ್ಪ ಬಿಸಿಲು, ಆ ತರನ ವಾತಾವರಣ ಇದ್ದಾಗ ಈ ರೋಗ ಬೇಗನೆ ಹಬ್ಬುತ್ತೆ. ಆಮೇಲೆ ಕಡಿಮೆ ಉಷ್ಣಾಂಶ, ಮತ್ತೆ ಆರ್ದ್ರತೆ ಜಾಸ್ತಿ, ರಿಲೇಟಿವ್ ಹ್ಯೂಮಿಡಿಟಿ ಜಾಸ್ತಿ ಆದಾಗ, ಮತ್ತೆ ರೋಗ ಇದನ್ನ ನಿರ್ವಹಣೆ ಹೇಗೆ ಮಾಡೋದು? ಬಹಳಷ್ಟು ಜನ ಹೇಳ್ತಾರೆ, ಇಲ್ಲ ನಮ್ದು ಮರ 60 ಇದೆ, ಬಹಳ ಹಳೆ ಮರಗಳು, ಸಿಂಪರಣೆ ಮಾಡೋದು ಬಹಳ ಕಷ್ಟ ಹಾಗೆ. ಇದಕ್ಕೆ ಸಾಮೂಹಿಕವಾಗಿ ನಿರ್ವಹಣಾ ಕ್ರಮಗಳನ್ನು ತಗೊಂಡ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸಗಳನ್ನು ಮಾಡಬಹುದು. ಈಗ 10 ಇದಾವೆ, 10 ಒಂದು ತೋಟಕ್ಕೆ ಸಿಂಪರಣೆ ತಕೊಂಡ್ರೆ, 9 ತಗೊಳ್ಳಿಲ್ಲ ಅಂತಂದ್ರೆ ಇದು ಗಾಳಿಯ ಮುಖಾಂತರ ಹಬ್ಬುವುದರಿಂದ ಈ ರೋಗದ ಹತೋಟಿ ತುಂಬಾ ಕಷ್ಟ. ಹಾಗಂತೇಳಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಅದಕ್ಕೆ ಕ್ರಮಗಳಿದಾವೆ. ಒಂದು, ಸಾಮೂಹಿಕವಾಗಿ ನಿರ್ವಹಣಾ ಕ್ರಮಗಳನ್ನ ಹದುವರಿತು ನಾವು ಮಾಡಿದ್ರೆ ಪರಿಣಾಮಕಾರಿ ಕೆಲಸ ಮಾಡಬಹುದು. ಒಂದೇ. ಎರಡನೇದು, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತದ್ದು. ಅಂದ್ರೆ ಒಣಗಿದ ಗರಿಗಳು, ಒಣಗಿದ ಹಿಂಗಾರ, ಅವೇನಿರ್ತಾವಲ್ಲ ಅವನ್ನೆಲ್ಲ ಕಡದ್ಬಿಟ್ಟು ಹೊರಗಡೆ ಹಾಕುವಂತದ್ದು, ಇಲ್ಲ ಸುಟ್ಟು ಹಾಕುವಂತದ್ದು. ಎರಡನೇದು. ಮೂರನೇದು, ಈ ಪೋಷಕಾಂಶಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತದ್ದು. ಈಗ ತಾನೇ ಹೇಳಿದ್ರು ಅವರು, ಸದೃಢವಾಗಿದ್ದಾಗ ಯಾವ ರೋಗ ಕೀಟಗಳು ನಮ್ಮನ್ನ ಬಾಧಿಸುವುದಿಲ್ಲ. ಅದು ಜಾನುವಾರುಗಳಲ್ಲಿರಬಹುದು, ಮನುಷ್ಯರಲ್ಲಿರಬಹುದು, ಗಿಡಗಳಲ್ಲಿರಬಹುದು. ನಾವು ಸದೃಢವಾಗಿದ್ದಾಗ ಅಷ್ಟು ನಮಗೆ ತೊಂದರೆಗಳು ಆಗುವುದಿಲ್ಲ. ಅಂದ್ರೆ ಪೋಷಕಾಂಶಗಳು ಹದವರಿತು. ಮತ್ತು ನೀರು ನಿಂತಾಗ ತೋಟದಿಂದ ಹೊರಗೆ ಹಾಕುವಂತಹದ್ದು, ಅಂದ್ರೆ ಬಸಿಗಾಲುವೆ ವ್ಯವಸ್ಥೆಯನ್ನ ಸಮರ್ಪಕವಾಗಿ ಮಾಡಿಕೊಂಡು ನೀರನ್ನ ಹೊರಗೆ ಹಾಕುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡುವಂತಹದ್ದು. ಮತ್ತೆ ಇನ್ನೇನಂದ್ರೆ, ಅಡಿಕೆ ಅಂದ್ರೆ ಒಂದೇ ಬೆಳೆ ಇರೋದಿಲ್ಲ. ಮಲೆನಾಡಿನ ಭಾಗದಲ್ಲಿ ಕಾಳುಮೆಣಸು ಇರುತ್ತೆ, ಕೊಕ್ಕೋ ಇರುತ್ತೆ, ಬಾಳೆ ಇರುತ್ತೆ, ಮತ್ತೆ ಸುತ್ತು ಕಡೆ ಸಾಕಷ್ಟು ಅರಣ್ಯ ಮರಗಳಿರ್ತವೆ. ಅವನ್ನ ಹೆಚ್ಚು ಇದ್ದಾಗ, ಸ್ವಲ್ಪ ಕೊಚ್ಚಿ ಅಂದ್ರೆ ಗರಿಗಳು ಜಾಸ್ತಿ ಇದ್ದಾಗ, ಈಗ ಬಾರ್ಡರ್ಗೆಲ್ಲ ಏನ್ ನಾವು ಗಿಡಗಳನ್ನ ಹಾಕೊಂಡಿರ್ತೀವಿ, ಸರಾಗವಾಗಿ ಗಾಳಿ ಆಡ್ಬೇಕು, ಸ್ವಲ್ಪ ಒಳಗಡೆ ಬಿಸಿಲು ಬೀಳುವಂಗಾದ್ರೆ ಈ ರೋಗದ ಹತೋಟಿಯನ್ನು ನಾವು ತಹಬಂದಿಗೆ ತರಲಿಕ್ಕೆ ನಮ್ಗೆ ಸಾಧ್ಯತೆ ಇದೆ. ಮತ್ತೆ ಪೋಷಕಾಂಶಗಳು, ಈಗ ನಾನು ಹೇಳಿದೆ ಅಡಿಕೆಗೆ ಸಂಬಂಧಪಟ್ಟಂತೆ 100 ಸಾರಜನಕ ಗ್ರಾಂನಷ್ಟು ರಂಜಕ 140 ಪೊಟ್ಯಾಶ್ ಬೇಕಾಗ್ತದೆ. ಅಷ್ಟನ್ನ ನಾವು ಸಮರ್ಪಕವಾಗಿ ಗಿಡಗಳಿಗೆ ಕೊಟ್ಟಿದ್ದೆ ಆದ್ರೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಬರಲಿಕ್ಕೆ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಅದು ಸಹಿತ ಮಣ್ಣನ್ನ ಪರೀಕ್ಷೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ಬೇಕು. ಮತ್ತೆ ಇದು ಎಲ್ಲಿ ಮಳೆ ನೀರು ಜಾಸ್ತಿ ಆಗ್ತದೆ, ಮಳೆ ಎಲ್ಲಿ ಜಾಸ್ತಿ ಬರ್ತದೆ, ಅವಾಗ ಆ ಮಣ್ಣಿನ ಫಲವತ್ತತೆ ಕಡಿಮೆ ಆಗೋದ್ರ ಜೊತೆಗೆ pH, ರಸಸಾರ ಪ್ರಮಾಣನು ಕಡಿಮೆ ಆಗ್ತದೆ. ನೋಡಿ, ಈಗ ನಾವು ನೋಡಿದ ಹಾಗೆ 5-5.5 pH ಮಣ್ಣಿನ ರಸಸಾರ ಏನಿರ್ತದಲ್ಲ, ಅಂತ ಪ್ರದೇಶದಲ್ಲಿ ಈ ರೋಗದ ಹಾವಳಿ ಜಾಸ್ತಿ ಆಗಿದೆ. ಅಂದ್ರೆ ಹೆಚ್ಚು ಮಳೆ ಇದ್ದಾಗ ಹಂಗಾಗ್ತದೆ. ಹಾಗಾಗಿ ಆ ಸುಣ್ಣವನ್ನ ಹಾಕಿ ಅದನ್ನು ಸಹಿತ ಸಮಸ್ಥಿತಿಗೆ ತರುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಮತ್ತೆ ಇದೆಲ್ಲ, ಇನ್ನು ಶಿಲೀಂಧ್ರ ನಾಶಕಗಳು, ಇದನ್ನೆಲ್ಲ ಹೇಳಿದ್ದು ನಾನು ರಾಸಾಯನಿಕ ಬಿಟ್ಟು, ಇನ್ನು ರಾಸಾಯನಿಕಗಳನ್ನ ಉಪಯೋಗ ಮಾಡಿಕೊಂಡು, ಔಷಧಿಗಳನ್ನ ಉಪಯೋಗ ಮಾಡಿಕೊಂಡು ಒಂದು ಬಹಳ ಕಡಿಮೆ ದರದಲ್ಲಿ ಮಾಡುವಂತದ್ದು ಬೋರ್ಡೋ ದ್ರಾವಣ. ಮಲೆನಾಡಿನ ಭಾಗದಲ್ಲಿ ಸಮರ್ಪಕವಾಗಿ ಬೋರ್ಡೋ ದ್ರಾವಣ ಸಿಂಪರಣೆಯನ್ನು ಮಾಡಿದ್ದಾದ್ರೆ ಈ ರೋಗವನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯತೆ ಇದೆ. ಅದು ಬಹಳಷ್ಟು ಆಗ್ಬಿಟ್ಟು, ಬಹಳಷ್ಟು ಗರೆಗಳಿಗೆ ವ್ಯಾಪಕವಾಗಿದೆ, ಗರೆಗಳೆಲ್ಲ ಕಪ್ಪಾಗ್ಬಿಟ್ಟಿದ್ದಾವೆ, ಅಂತ ಸನ್ನಿವೇಶದಲ್ಲಿ ಬೋರ್ಡೋ ದ್ರಾವಣನು ಸಹಿತ ಕೆಲಸ ಮಾಡೋದಿಲ್ಲ. ಹಾಗಾಗಿ ಅದನ್ನು ಹೋಗ್ಲಿಕ್ಕೆ ಬಿಡಬಾರ್ದು ನಾವು. ಅದನ್ನ ತಹಬಂದಿಗೆ ತರಲಿಕ್ಕೆ ಮತ್ತೆ ಸಾಫ್ ಅಂತ ಒಂದು ಕಾರ್ಬನ್ ಡೈಜಿಂಗ್ ಪ್ಲಸ್ ಮ್ಯಾಂಕೋಜಬ್ ಎರಡು ಇರುವಂತದ್ದು 2 ಪ್ರತಿ ಲೀಟರ್ ನೀರಿಗೆ, ಇಲ್ಲ ಅದಕ್ಕೂ ಹತೋಟಿ ಆಗದಂತ ಸ್ಥಿತಿ ತಲುಪಿಟ್ಟಿದೆ ಅಂದ್ರೆ ನಮ್ಮಲ್ಲಿ ಹೆಕ್ಸಾಕೋನೋಜೋಲ್ ಅಂತಿದೆ, ಪ್ರೊಪಿಕೋನೋಜೋಲ್ ಅಂತಿದೆ, ಮತ್ತೆ ಟೆಬಿಕೋನೋಜೋಲ್ ಅಂತ ಇದೆ. ನಾವು ಸಾಕಷ್ಟು ಕ್ಷೇತ್ರ ಭೇಟಿಗೆ ಹೋದಾಗ ಎಷ್ಟು ಪ್ರಮಾಣದಲ್ಲಿ ವ್ಯಾಪಕವಾಗಿದೆ ಅಂದ್ರೆ, ರೈತರು ಸಹಿತ ಎಷ್ಟು ಶಿಫಾರಸ್ ಇರ್ತದಲ್ಲ ಅಷ್ಟನ್ನು ಹಾಕುದಿಲ್ಲ. ಈಗ ಹೆಕ್ಸಾಕೋನೋಜೋಲ್ 1 mL/L ನೀರಿಗೆ ಆದ್ರೆ ಸಾಕಾಗ್ತದೆ. ಅಲ್ಲಿದೆ ಮ್ಯಾಂಕೋಜಬ್, ಇದಾದ್ರೆ 2-2.5 ಸಾಕು. ತಾಮ್ರದ ಆಕ್ಸಿಕ್ಲೋರೈಡ್ COC ಅಂತಿದೆ, ಅಂದ್ರೆ ಬೋರ್ಡೋ ಮಾಡ್ಕೊಳಕಿದ್ರೆ 1%, ಬೋರ್ಡ್ ಮಾಡ್ಕೊಳ್ಳಿಕ್ ನಮಗೆ ಸಮಸ್ಯೆ ಆಗ್ತದೆ, 1% ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಕಾಪರ್ ಆಕ್ಸಿಕ್ಲೋರ ಬ್ಲೈಟಾಕ್ಸ್ ಅಂತ ಮಾರ್ಕೆಟ್ ನಲ್ಲಿ ಸಿಗ್ತದೆ. ಓಕೆ, ಅದಾದ್ರೆ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೇಕಾಗ್ತದೆ. ಇನ್ನು ಮುಂದುವರೆದ ಕೆಲವು ಔಷಧಿಗಳು ಹೇಳಿದೆ ನಾನು, ಹೆಕ್ಸಾಕೊನೋಜೋಲ್, ಪ್ರೊಪಿಕೊನೋಜೋಲ್, ಇದು 1 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅದ್ರ ಜೊತೆಗೆ 1 ಮಿಲಿ ಅಂಟು ದ್ರಾವಣ ಸ್ಟಿಕ್ಕರ್ ಅಥವಾ ಸ್ಪ್ರೆಡಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ರೈತರು ಏನ್ ಮಾಡ್ತಾರೆ, 2 ಮಿಲಿ ಹಾಕ್ತಾರೆ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ನೀವು ಹೆಚ್ಚು ಹೆಚ್ಚು ಔಷಧಿ ಹಾಕಿದ್ರೆ ಹೆಚ್ಚು ರೋಗ ಹತೋಟಿಗೆ ಬರ್ತದೆ ಅನ್ನೋದು ಸುಳ್ಳು. ಈಗ ಜ್ವರಕ್ಕೆ ಬಂದಾಗ ಮಾತ್ರ ಒಂದೇ ತಗೋ ಅಂತ ಹೇಳಿರ್ತಾರೆ. ನೀವು ಇಲ್ಲ ಇವತ್ತೇ ಬೇಗನೆ ಆರಾಮಾಗ್ಲಿ ಅಂತ 2 ಮಾತ್ರೆ ತಗೊಳ್ಳಿಕ್ ಸಾಧ್ಯತೆ ಇದೆಯಾ? ಇಲ್ಲ. ಅದೇ ತರನಾಗಿ ಸಸ್ಯಗಳಲ್ಲಿ ಗಿಡಗಳಲ್ಲಿ ಸಹಿತ ನೀವು 1 ಮಿಲಿ ಅಂದ್ರೆ 1 ಮಿಲಿ ಹಾಕ್ಬೇಕು. ನಾನು ಕ್ಷೇತ್ರ ಭೇಟಿಗೆ ಹೋದಾಗ ತೋರಿಸ್ತೀನಿ, 2 ಮಿಲಿ ಹಾಕಿದ್ದಾರೆ. ಅದ್ರ ಜೊತೆಗೆ ಮತ್ತೆ 3-4 ಔಷಧಿ ಹಾಕೊಳ್ಳೋದು. ಈಗ ರೋಗ ಬಂದಿದೆ ಅಂದಾಗ ಇದು ಶಿಲೀಂಧ್ರದಿಂದ ಬಂದಂತದ್ದಂತ ನಿಮಗೆ ಮೊದಲನೇ ಹೇಳಿ. ಬ್ಯಾಕ್ಟೀರಿಯಾಕ್ಕೆ ಉಪಯೋಗ ಮಾಡುವಂತ ಔಷಧಿಗಳನ್ನ ಇದಕ್ಕೆ ಹಾಕ್ಬಾರ್ದು, ಯಾವುದೇ ಪ್ರಯೋಜನ ಇಲ್ಲ. ನೀವು ಜ್ವರ ಬಂದಾಗ ನೆಗಡಿ ಮಾತ್ರೆ ಆಗ್ಲಿ, ಹೊಟ್ಟೆ ನೋವಿನ ಮಾತ್ರೆ ತಗೊಂಡಂಗೆ ಆಗುತ್ತೆ. ಹಾಗೆ ಬಹಳಷ್ಟು ಸಮಸ್ಯೆಗಳು ರೈತರಲ್ಲಿ ಆಗ್ತಾ ಇದೆ. ಅದನ್ನ ದಯವಿಟ್ಟು ನೀವು ಅವಾಯ್ಡ್ ಮಾಡ್ಬೇಕು. ಎಲ್ಲ ನಾ ಹೇಳಿದ್ನಲ್ಲ, NRPUR ಇರ್ಬೋದು, ಕೊಪ್ಪ ಇರ್ಬೋದು, ಶೃಂಗೇರಿ, ಸಾಗರ, ಸಾಗರದ ಕೆಲ ಭಾಗಗಳು ಎಲ್ಲವೂ ಅಲ್ಲ, ಆಮೇಲೆ ತೀರ್ಥಹಳ್ಳಿ, ಆಗುಂಬೆ, ಹೊಸನಗರ, ನಿಟ್ಟೂರು, ನಿಟ್ಟೂರಿನ ಭಾಗಗಳಲ್ಲಿ ಜಾಸ್ತಿ ಹಾಳೆ ಆಯ್ತು. ಆಮೇಲೆ ಕುದ್ರೂರು, ಸಾಗರ, ತುಮರಿ ಭಾಗ, ತುಮರಿ ಲಾಂಚಲ್ಲಿ ನೀವೇನು ವರದಾರದಿಂದ ಮುಂದೆ ಹೋಗ್ತಿರಲ್ಲ ಆ ಭಾಗದಲ್ಲಿ, ಎಲ್ಲ ಕಡೆ ಬಹಳಷ್ಟು ವ್ಯಾಪಕವಾಗಿ ಆಯ್ತು. ಅಷ್ಟು ಸಮಸ್ಯೆ ಆಗಿದೆ ವ್ಯಾಪಕವಾಗಿ ಅಂತ. ಈಗ ಹತೋಟಿ ಮಾಡುವಂತ ವಿಧಾನಗಳನ್ನ ತಿಳಿದುಕೊಳ್ಳಿಕ್ಕೆ ನೋಡಿ, ಇದು ನಿಮ್ಮ ಈ ಕಡೆ ಚನ್ನಗಿರಿ ರೋಡಲ್ಲಿ, ಅಲ್ಲಿ ಅಷ್ಟು ವ್ಯಾಪಕವಾಗಿಲ್ಲ, ಹೆದರುವ ಅವಶ್ಯಕತೆ ಇಲ್ಲ. ಆದರೂ ಸಹಿತ ಈ ಹಿಂಗಾರು ಒಣಗ ರೋಗ ಈಗ ಬರ್ತದೆ. ಈ ಹಿಂಗಾರು ಒಣ್ಣುವ ರೋಗ ಇದನ್ನು ನೀವು ಬಿಟ್ಟರೆ ಮುಂದೆ ಇದು ಇದೇ ರೋಗ ಆಗಿ ಪರಿವರ್ತನೆ, ಯಾಕಂದ್ರೆ ಈ ರೋಗ ಕಾರಕ ಒಂದೇ. ಹಾಗಾಗಿ ಈಗ ಒಣಗಿದ ಗರಿಗಳು, ಒಣಗಿದ ಸಿಂಗಾರ ಅವೇನಿರ್ತಾವಲ್ಲ ಅವನ್ನ ಆದಷ್ಟು ತೆಗೆದು ಸಿಂಪರಣೆ ಮಾಡುವಂತದ್ದು ಸೂಕ್ತವಾದಂತದ್ದು. ಈಗ ನೀವು ಕಾರ್ಬನ್ಡೈಸಿಂಗ್ ಪ್ಲಸ್ ಮ್ಯಾಂಕೋಜಬ್ ಇರುವಂತದ್ದು ಯಾವ್ದಾದ್ರೂ ಒಂದು ಔಷಧಿ, ಸಂಯುಕ್ತ ರಾಸಾಯನಿಕ 2 ಗ್ರಾಂ, ಮತ್ತೆ ಒಂದು ಕೀಟನಾಶಕ, ಯಾಕಂದ್ರೆ ಈಗ ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಪಿಲ್ಲರ್ ಬರ್ತದೆ, ಅಂದ್ರೆ ಹಿಂಗಾರವನ್ನ ತಿನ್ನುವಂತ ಹುಳ ಈ ಸನ್ನಿವೇಶದಲ್ಲಿ ಜಾಸ್ತಿ. ಹಾಗಾಗಿ ಅದಕ್ಕೊಂದು ಔಷಧಿ, ಎರಡನ್ನು ಮಿಕ್ಸ್ ಮಾಡಬಹುದು ನೀವು. ಕಾರ್ಬನ್ಡೈಸಿಂಗ್ ಪ್ಲಸ್ ಮ್ಯಾಂಕೋಜಬ್ ಇರುವಂತ ಔಷಧಿಯನ್ನ 2 ಗ್ರಾಮ್, ಮತ್ತೆ ಎಕಲಕ್ಸ್ ಆಗ್ಲಿ ಅಥವಾ ಕ್ಲೋರೋಫೈರಿಫಾಸ್ 20 ECD, ಎರಡರಲ್ಲಿ ಯಾವ್ದಾದ್ರೂ ಒಂದು ಕೀಟನಾಶಕವನ್ನು 2 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅದ್ರ ಜೊತೆಗೆ 1 ಮಿಲಿ ಎಷ್ಟು ಅಂಟು ದ್ರಾವಣ, ಇದು ಪ್ರತಿ ಲೀಟರ್ ನಾನು ಹೇಳಿದ್ದು. ಇನ್ನು 200 ಲೀಟರ್ ಬ್ಯಾರಲ್ ಆದ್ರೆ 400 ಗ್ರಾಂ ಪುಡಿ, 400 ಮಿಲಿ ಔಷಧಿ, ಅದ್ರ ಜೊತೆಗೆ 100 ಮಿಲಿಯಷ್ಟು ಈ ಅಂಟು ದ್ರಾವಣವನ್ನು ಹಾಕೊಂಡು ಚೆನ್ನಾಗಿ ಕಲಕಿ ಸಿಂಪರಣೆ ಮಾಡುವುದು ಸೂಕ್ತ. ಆಮೇಲೆ ಸಿಂಪರಣೆ ಮಾಡುವಾಗ ಆದಷ್ಟು ನಾವು ಬೆಳಗ್ಗೆ ಇಲ್ಲ ಸಾಯಂಕಾಲ ಮಾಡೋದು ಸೂಕ್ತ. ಹಂಗ ಹೇಳಿದಾಗ ರೈತರು ಏನ್ ಹೇಳ್ತಾರೆ, ಇಲ್ಲ ಸರ್ ನಾನ್ ಮಾಡೋದಿಲ್ಲ, ಅವನು ಸಿಂಪರಣೆ ಮಾಡೋನ್ ಬರ್ಬೇಕು, ಅವ್ನು ಯಾವಾಗ ಬರ್ತಾನೆ ಆ ಸಿಂಪರಣೆ ಆಗತ್ತೆ ಅಂತ. ಆದಷ್ಟು ನೀವು ಆ ಕಡೆಗೆ ಸ್ವಲ್ಪ ಗಮನ ಹರಿಸಿದ್ರು ಸಹಿತ ದುಷ್ಪರಿಣಾಮಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ನಮ್ಮ ಇಲಾಖೆ ಜೊತೆಗೆ ಎಲ್ಲ ವಿಜ್ಞಾನಿಗಳಿಗೆ ಕರೆಸಿ ಒಂದು ಕಾರ್ಯಕ್ರಮವನ್ನು, ಯಾಕಂದ್ರೆ ಯಾವ ತರನಾಗಿ ಅವರು ಈ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ, ಅಗ್ರಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಹಾರ್ಟಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಅವರಿಗೂ ಸಹಿತ ಮಾಹಿತಿಯನ್ನು ಕೊಟ್ರೆ ರೈತರಿಗೆ ಆ ದಿಸೆಯಲ್ಲಿ ಅವ್ರು ಪ್ರಯತ್ನ ಮಾಡ್ಲಿಕ್ಕೆ. ಮ್ಯಾಮ್ಕೋಸ್ ಆಗಿರ್ಬೋದು, ನೋಡಿ ನಮ್ಮ ಸನ್ಮಾನ್ಯ ಕುಲಪತಿಗಳು ಸಹಿತ ತೀರ್ಥಹಳ್ಳಿಯಲ್ಲಿ ಚೀಫ್ ಮಿನಿಸ್ಟರ್ ಬಂದ್ರೆ ಎಲೆ ಚುಕ್ಕಿ ರೋಗದ ಒಂದು ವೀಕ್ಷಣೆ ಮಾಡ್ಲಿಕ್ಕೆ ಅವತ್ತು ನಾವೆಲ್ಲ ಹೋಗಿದ್ವಿ. ಅಲ್ಲಿನೂ ಸಹಿತ ಎಲ್ಲ ಮೀಡಿಯಾದವರು, ಒಂದು 40-45 ಜನ ಮೀಡಿಯಾದವರು ಇದ್ರು, ಅವರೆಲ್ಲ ಈ ರೋಗವನ್ನು ಹೇಗೆ ಹತೋಟಿ ಮಾಡಬೇಕು, ಏನು ಕ್ರಮಗಳು, ವಿಶ್ವವಿದ್ಯಾಲಯ ಸಾಕಷ್ಟು ಅದರ ಬಗ್ಗೆ ನಾವು ಪ್ರಚಾರವನ್ನ ಕೊಟ್ಟಿದ್ದೀವಿ. ಮತ್ತೆ ಸಾಕಷ್ಟು ಪತ್ರಿಕೆಗಳಲ್ಲಿ ಈ ರೋಗ ಹೇಗೆ ಹತೋಟಿ ಮಾಡಬೇಕು, ಲಕ್ಷಣಗಳೇನು, ಏನ್ ಮಾಡಿದ್ರೆ ಹತೋಟಿಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ದಿನಪತ್ರಿಕೆಗಳಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಎಲ್ಲಾ ರೋಗ ಮತ್ತು ಕೀಟಗಳಿಗೆ ಔಷಧಿ ಸಿಂಪರಣೆ ಮಾಡಿದ್ರೇನೆ ಕಡಿಮೆ ಆಗ್ತದೆ ಅನ್ನೋ ಭಾವನೆ ನಿಮ್ಮಲ್ಲಿ ಇರಬಾರ್ದು. ನಾನು ಹೇಳಿದೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ತೋಟದ ಸಮಗ್ರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಮತ್ತೆ ಉಪ ಬೆಳೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿದೆ. ಅವೆಲ್ಲ ಮಾಡಿದಾಗ ನಿಮ್ಗೆ ಈ ರೋಗವನ್ನ ಒಂದು ತಹಬಂದಿಗೆ ತರಲಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ಅಡಿಕೆಯಲ್ಲಿ ಎಲೆ ಚುಕ್ಕಿ ರೋಗದ ನಿಯಂತ್ರಣ ಈ ಕುರಿತು ಶಿವಮೊಗ್ಗದ ಅಡಿಕೆ ಸಂಶೋಧನಾ ಕೇಂದ್ರದ ವಿಜ್ಞಾನಿಯಾದ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್ ಇವರಿಂದ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಹೊಸದುರ್ಗ ಕೈ ನಡುವಿನ ಶ್ರೀಮತಿ ಕರಿಯಮ್ಮ ಮತ್ತು ತಂಡದವರಿಂದ ಭಜನೆ ಪದಗಳು. ಇದುವರೆಗೆ ಹೊಸದುರ್ಗ ಕೈನುಡುವಿನ ಶ್ರೀಮತಿ ಕರಿಯಮ್ಮ ಮತ್ತು ತಂಡದವರಿಂದ ಭಜನೆ ಪದಗಳನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಭದ್ರಾವತಿ ತಾಲೂಕು ಸಂಜೀವನಗರದ ಶ್ರೀಮತಿ ಪಾರ್ವತಮ್ಮ ಮತ್ತು ತಂಡದವರಿಂದ ಅಣ್ಣ ತಮ್ಮಂದಿರ ಪದಗಳು. ಮಗೆ ಮುರುಳೆ ನಾನೇ ನಂದೇ ಹೂವೆ ತರುಳೆ ತಂಗಮ್ಮಗೆ ಮರುಳೆ ತಾವರೆ ಹೂವೆ ತರುಳೆ ತಂಗಮ್ಮಗೆ ಮರುಳೆ ನಾನೇ ನಂದನೆ ರಣೋಗೆ ಚಿಕ್ಕದೊಂದೆ ಬಾಚಣೋಗೆ ಕಟುನರಿಗೆ ಸೇರೆ ಕರ್ಣ ಕಪ್ಪೋ ಕಟುನರಿಗೆ ಸೇರೆ ಕರ್ಣ ಕಪ್ಪೋ ತಂಗಿ ನಾನೇ ನಂದೇ ಕರ್ಣ ಕಪ್ಪೋ ತಂಗಿ ಕಟುನರಿಗೆ ಸೇರೆ ಕರ್ಣ ಕಪ್ಪೋ ತಂಗಿ ನಾನೇ ನಂದೇ ಸೇರೆ ಕರ್ಣ ಕಪ್ಪಿನ ಬರವಣೆಯ ಬಿಟ್ಟು ಬಂದೆ ನನ್ನ ಏತವರಲ್ಲಿ ಬಿಟ್ಟು ಬಂದೆ ನನ್ನ ಏತವರಲ್ಲಿ ತಂಗಿ ನಾನೇ ನಂದೇ ಬಂದೆ ನನ್ನ ಏತವರಲ್ಲಿ ಬಿಟ್ಟು ಬಂದೆ ನನ್ನ ಏತವರಲ್ಲಿ ತಂಗಿ ನಾನೇ ನಂದೇ ನನ್ನ ತವರಲ್ಲಿ ತಾಯಮ್ಮ ನಾಳೆ ಬರುವರ ಕೈಲಿ ಕೈಲೇ ಕಳಗವ್ವ ತಂಗಿ ನಾನೇ ನಂದೇನೆ ಕೈಲೇ ಕಳಗವ್ವ ಬರುವರ ಕೈಲೇ ಕಳಗವ್ವ ತಂಗಿ ನಾನೇ ನಂದೇನೆ ಗಡೋಲೆ ಕೊನೆಯ ಬಾಳೆ ಹಣ್ಣು ನನ್ನವ್ವ ನನಗೆ ನನ್ನವ್ವ ನನಗೆ ಕಳೆ ಹಳೆ ತಂಗಿ ನಾನೇ ನಂದೇ ನನಗೆ ಕಳೆ ಹಳೆ ನನ್ನವ್ವ ನನಗೆ ಕಳೆ ಹಳೆ ತಂಗಿ ನಾನೇ ನಂದೇ ನನಗೆ ಕಳಿವಾಡೆ ನನ್ನೋರ ತನಿ ತೋಟದಲ್ಲಿರುವ ಗಿಣಿ ಕೈಲೆ ತನಿ ತೋಟದಲ್ಲಿರುವ ಕೈಲೆ ತಂಗಿ ನಾನೇ ನಂದೇನೆ ಗಿಣಿ ಕೈಲೆ ತೋಟದಲ್ಲಿರುವ ಗಿಣಿ ಕೈಲೆ ತಂಗಿ ನಾನೇ ನಂದೇನೆ ಬಂದೆಂಟೆ ದಿನವಾದು ತಿಂಗಳ ಮೇಲೆ ಹದಿನೈದು ತಿಂಗಳ ಮೇಲೆ ತಿಂಗಳ ಮೇಲೆ ಹದಿನೈದು ತಂಗಿ ನಾನೇ ನಂದೇ ಮೇಲೆ ಹದಿನೈದು ದಿನವಾರು ಎಂದಿಗೂ ಬಂದಿಯೋಕೆ ತಂಗಿ ಎಲ್ಲಿಗೂ ಬಂದಿಯೋ ಏ ಕರಿಯಕ್ಕೆ ತಂಗಿ ನಾನೇ ನಂದೇ ಕರಿಯಕ್ಕೆ ತಂಗಿ ನಾನೇ ನಂದೇನೆ ತಂದಿಗೆ ಬಾಳೆ ಬಿಟ್ಟೊಂದಿಗೆ ನೀನಬ್ಬ ಮಗನ ಏ ಪಡದಲ್ಲಿಗೆ ನೀನಬ್ಬ ಮಗನ ಏ ಪಡದಲ್ಲಿಗೆ ತಂಗಿ ನಾನೇ ನಂದೇನೆ ನೀನಬ್ಬ ಮಗನ ಏ ಪಡದಲ್ಲಿಗೆ ತಂಗಿ ನಾನೇ ನಂದೇ ನೀನಬ್ಬ ಮಗಳ ಪಡದಲ್ಲಿಗೆ ತಣ್ಣಯ್ಯ ಅರುಳ ಮಗ ಏ ಕಳಿವೇನೋ ಅರುಳ ಮಗ ಏ ಕಳಿವೇನೋ ತಂಗಿ ನಾನೇ ನಂದೇ ತಂಗಿ ನಾನೇ ನಂದೇನೆ ನನಗೇನು ಕಳವಿಯೋ ಏ ಇರಿ ಅಣ್ಣ, ನನಗೇನು ಕಳವಿಯೋ ಏ ಇರಿ ಅಣ್ಣ, ತಂಗಿ ನಾನೇ ನಂದೆ ನನಗೇನು ಕಳವಿಯೋ ಏ ಇರಿ ಅಣ್ಣ, ನನಗೇನು ಕಳವಿಯೋ ಏ ಇರಿ ಅಣ್ಣ, ತಂಗಿ ನಾನೇ ನಂದೆ ಆರೋವರದೋದೆ ಮೂರು ಸುತ್ತಿನ ಬೂಗುಡಿ ಕೊಟ್ಟೆನು ತಂಗಮ್ಮ ಕಳಿವೇನು ತಂಗಿ, ಕೊಟ್ಟೆನು ತಂಗಮ್ಮ ಏ ಕಳಿವೇನು ತಂಗಿ ನಾನೇ ನಂದೆ, ತಂಗಮ್ಮ ಏ ಕಳಿವೇನು, ಕೊಟ್ಟೆನು ತಂಗಮ್ಮ ಏ ಕಳಿವೇನು ತಂಗಿ ನಾನೇ ನಂದೆ, ಕರಿಯಕ್ಕೂ ಅಣ್ಣ ಬಂದ ನನಗನ್ನೇ ಕಾರತ್ತೆ ಏ ಕಳವಲ್ಲೋ ತಂಗಿ, ಅನ್ನೇ ಕಾರತ್ತೆ ಏ ಕಳವಲ್ಲೋ ತಂಗಿ ನಾನೇ ನಂದೆ, ಅನ್ನೇ ಕಾರತ್ತೆ ಏ ಕಳವಲ್ಲೋ ತಂಗಿ ನಾನೇ ನಂದೆ, ಕಳವಲ್ಲಪ್ಪನ ಮನೆಗೆ ನಾಳೆ ಬರುವ ಗೌರಿಗೆ ಗೌರಿಗೆ ಏ ಬರತೇನೆ ತಂಗಿ ನಾನೇ ನಂದೆ, ನನ್ನವ್ವ ನಾಗರಬ್ಬವ ಮಾಡಿ ನಾಲೋರೆ ಗಂತೆ ಯಾರೋ ದಾಳೆ, ನಾಲೋರೆ ಗಂತೆ ಏ ಯಾರೋ ದಾಳೆ ತಂಗಿ ನಾನೇ ನಂದೆ, ಗಂತೆ ಏ ಯಾರೋ ದಾಳೆ, ನಾಲೋರೆ ಗಂತೆ ಏ ಯಾರೋ ದಾಳೆ ತಂಗಿ ನಾನೇ ನಂದೆ, ಗಂತೆ ಯಾರದು ಏನಂದಾಳೆ ನನ್ನ ದೂರ ಮಗಳು ಏ ಬರಲಿಲ್ಲ, ದೂರದ ಮಗಳು ಏ ಬರಲಿಲ್ಲ ತಂಗಿ ನಾನೇ ನಂದೆ, ಮಗಳು ಏ ಬರಲಿಲ್ಲ ದೂರದ ಮಗಳು ಏ ಬರಲಿಲ್ಲ ತಂಗಿ ನಾನೇ ನಂದೆ, ಮಗಳು ಬರಲಿಲ್ಲ ಅಂತ ಹೇಳಿ ಕೋಣಲಿ ತಾಯಮ್ಮ ಕೋಣಲೆ ತಾಯಮ್ಮ ಏ ಅಳು ತಾಳೆ ತಂಗಿ ನಾನೇ ನಂದೆ, ತಾಯಮ್ಮ ಏ ಅಳು ತಾಳೆ ತಂಗಿ, ಕೋಣಲೆ ತಾಯಮ್ಮ ಏ ಅಳು ತಾಳೆ ತಂಗಿ ನಾನೇ ನಂದೆ, ತಾಯಮ್ಮ ಅಳವದ ಕಂಡರೆ ಅನು ಕತ್ತೆ ಇಳುದಾನೆ ಏ ಕಯ ತುಂಬ, ಕತ್ತೆ ಇಳುದಾನೆ ಏ ಕಯ ತುಂಬ ತಂಗಿ ನಾನೇ ನಂದೆ, ಕಯ ತುಂಬ ತಂಗಿ, ಕತ್ತೆಳದಾನೆ ಏ ಕಯ ತುಂಬ ತಂಗಿ ನಾನೇ ನಂದೆ, ಕೈ ತುಂಬೆ ನಂದಾನೆ ನನ್ನ ಅಕ್ಕನೋರೇ ಗೋರತೆ, ಅಕ್ಕನೋರಾದೇ ಗೋರತೆಳೆ ತಂಗಿ ನಾನೇ ನಂದೆ, ಗೋರತೆಳೆ ಅಕ್ಕನೋರಾದೇ ಗೋರತೆಳೆ ತಂಗಿ ನಾನೇ ನಂದೆ, ಗಾಣೆ ಮೊಲ್ಲಿಗೆ ಬಲುಗಾಣೆ ಸಂಪಿಗೆ ನಟ್ಟ ನಡುವಯ್ಯ ಏ ಬಾವಾರೆ, ನಟ್ಟ ನಡುವೆಯ ಏ ತಾರೋ ತಂಗಿ ನಾನೇ ನಂದೆ, ನಡುವಯ್ಯ ಏ ತಾವಾರೆ ತಂಗಿ, ನಟ್ಟ ನಡುವೆಯ ಏ ತಾವಾರೋ ತಂಗಿ ನಾನೇ ನಂದೆ, ತಾವಾರೆ ಓದೇ ಕೊಲ್ಲೋ ಬಾವಾರೇ ಬಾವಾರೇ ಕೊಳವಾರೇ ತಂಗಿ ನಾನೇ ನಂದೆ, ಬಾವಾರೇ ಕೊಳವಾರೇ ಕೊಲ್ಲೋ ಬಾವಾರೇ ಕೊಳವಾರೇ ತಂಗಿ ನಾನೇ ನಂದೆ, ಬಾವಾರೇ ಕೊಳವಾರೇ ಅಳುತ್ತಾ ಬಿಂದಿಗಿಯ ಏ ಬೆಳೆಗಾಳೆ, ಅಳುತ್ತಾ ಬಿಂದಿಗಿಯ ಏ ಬೆಳೆಗಾಳೆ ತಂಗಿ ನಾನೇ ನಂದೆ, ಬಿಂದಿಗಿಯ ಏ ಬೆಳೆಗಾಳೆ ಅಳುತ್ತಾ ಬಿಂದಿಗಿಯಾ ಏ ಬೆಳೆಗಾಳೆ ತಂಗೆ ನಾನೇ ನಡುತ್ತಾ ಬಿಂದಿಗಿಯ ಬೆಳಗೋತೆ ನಂದಾಳೆ ಯಾಕೋ ನನ್ನಣ್ಣ ಏ ಬರಲಿಲ್ಲ ಯಾಕೋ ನನ್ನಣ್ಣ ಏ ಬರಲಿಲ್ಲ ತಂಗೆ ನಾನೇ ನಂದೇನೆ ನನ್ನಣ್ಣ ಏ ಬರಲಿಲ್ಲ ತಂಗೆ ಯಾಕೋ ನನ್ನಣ್ಣ ಏ ಬರಲಿಲ್ಲ ತಂಗೆ ನಾನೇ ನಂದೇನೆ ಗಡೋಲೆ ಗೊನೆಯ ಬಾಳೆಹಣ್ಣು ನನುದಂಗೆ ಬಂದ ಏ ನನ್ನ ತಮ್ಮ ನನುದಂಗೆ ಬಂದ ಏ ನನ್ನ ತಮ್ಮ ತಂಗೆ ನಾನೇ ನಂಗೆ ಬಂದ ಏ ನನ್ನ ತಮ್ಮ ನನುದಂಗೆ ಬಂದ ಏ ನನ್ನ ತಮ್ಮ ತಂಗೆ ನಾನೇ ನಂಗೆ ಕಡೋಲೆ ಗೊನೆಯ ಬಾಳೆ ಹಣ್ಣು ಬಂದೇನೋ ನನ್ನ ಏ ಕರೆಯಾಕೆ ಬಂದೇನೋ ನನ್ನ ಏ ಕರೆಯಾಕೆ ತಂಗೆ ನಾನೇ ನಂದೇನೋ ನನ್ನ ಏ ಕರೆಯಾಕೆ ಬಂದೇನೋ ನನ್ನ ಏ ಕರೆಯಾಕೆ ತಂಗೆ ನಾನೇ ನಂದೇನೆ ನಾನೇ ನಂದೇನೆ ತಂಗೆವು ನಾನೇ ನಂದೇನೆ ತಾವರೆ ಹೂವೇ ತರುಳೆ ತಂಗಮ್ಮಗೆ ಮರುಳೆ ನಾನೇ ನಂದೇನೆ ಊರು ನೀರು ಮೇಲೆ ತಾವರೆ ತಗ್ಗಿನಲ್ಲಾವೇ ತವರು ತಗ್ಗಿನಲ್ಲಾವೇ ತವರು ತಂಗಿ ನಾನೇ ನಂದೇನೆ ಲಾವೇ ತವರೋ ತಂಗೆ ನಾನೇ ನಂದೇನೆ ಮರುಳೆ ತಾವರೆ ಹೂವೇ ತರಳೆ ತಂಗಮ್ಮಗೆ ಮರುಳೆ ನಾನೇ ನಂದೇನೆ ಊರು ನೀರು ಮೇಲೆ ತಾವರೆ ತಗ್ಗಿನಲ್ಲಾವೇ ತವರೋ ತಗ್ಗಿನಲ್ಲಾವೇ ತವರೋ ತಂಗೆ ನಾನೇ ನಂದೇನೆ ಲಾವೇ ತವರೋ ತಂಗೆ ನಾನೇ ನಂದೇನೆ ಲಾವೇ ತವರೋರಪ್ಪನ ಮಾಲೆ ಅರೆ ಕಣ್ಣು ಬೆಲ್ಲಿ ಆವೇ ದೊರೆ ತಾನ ಬೆಲ್ಲಿ ಆವೇ ದೊರೆ ತಾನ ತಂಗೆ ನಾನೇ ನಂದೇನೆ ಲಾವೇ ದೊರೆ ತಾನ ಬಿಲ್ ಮೇಲಾವೇ ದೊರೆ ತಾನ ನೋಡೆ ಮುಗುಲು ಕೆಂಪ ನೋಡೆ ನೋಡೆ ದೋರೋರ ಏ ದವಾಲೋರ ಏ ದವಾಲತ್ತ ತಂಗೆ ನಾನೇ ನಂದೇನೆ ದವರೋರ ದವಾಲೋತ್ತಣ್ಣೇರು ತಿಟು ಮೇಲೆ ತಂಗೋ ಏ ಬೆಳಾದವ ತಿಟು ಮೇಲೆ ತಂಗೋ ಏ ಬೆಳಾದಾರೆ ತಂಗೆ ನಾನೇ ನಂದೇನೆ ತಂಗೋ ಏ ಬೆಳಾದವರೆ ತಂಗಿ ನಾನೇ ತಿಟು ಮೇಲೆ ತಂಗೋ ಏ ಬೆಳಾದಾರೆ ತಂಗಿ ನಾನೇ ನಂದೇನೆ ಇದುವರೆಗೆ